ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಬರ ಕತೆ, ಸೌರಮ್ಮನ ಕಥಾ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಶಂಕ್ರಮ್ಮ ರಾಮತೀರ್ಥ ಮತ್ತು ಸಂಗಡಿಗರಿಂದ. ತದನಂತರ ಕೃಷಿ ಹಾಡುಗಳನ್ನು ಕೇಳುವಿರಿ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 20%, ರಾಯಚೂರು ಜಿಲ್ಲೆ ಒಳಗ 25%, ವಿಜಯಪುರ ಜಿಲ್ಲೆ ಒಳಗ 40%, ಕೊಪ್ಪಳ ಜಿಲ್ಲೆ ಒಳಗ 60%, ಯಾದಗಿರಿ ಜಿಲ್ಲೆ ಒಳಗ 30%, ಬಳ್ಳಾರಿ ಜಿಲ್ಲೆ ಒಳಗ 35%, ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ. ಈಗ ಬುರ ಕತೆ, ಸೌರಮ್ಮನ ಕಥಾ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಶಂಕ್ರಮ್ಮ ರಾಮತೀರ್ಥ ಮತ್ತು ಸಂಗಡಿಗರು. ಸವರಮ್ಮ ಇರವಳ ಗಂಡಿಲ ನಮ್ಮವ್ವ ಆಳು ಕೇರಿ ಬಳ್ಳಾಗ ಇರವ ಹತ್ತಿಗೆದವರು ತಾಯಿ ತಂದೆ ನೀವು ಹುಟ್ಟಿದ 3 ತಿಂಗಳವರು ತಾಯಿ ತಂದೆ ತೀರಿ ಕಂಡರ ಹಿರಿಯಣ್ಣ ರಾಮರೆಡ್ಡಿ ಕಟ್ಟಿ ಸರಿವೆ ಕಂಡನ ಹಿರಿಯತ್ತಿ ಕೃಷ್ಣಮ್ಮ ಮನೆ ಕೊಟ್ಟು ಬೆಳೆಸಿ ಕಂಡಳ ಕತ್ತಾಗ ಹೇಳುವಾಗ 12 ವರ್ಷದ ಮಗಳು 12 ವರ್ಷದ ಮಗಳಿಗೆ ದುರಬುದ್ಧಿ ಹೊಳೆ ಹುಟ್ಟವ ದುಷ್ಟಜ್ಜಿ ಹಣ ಮಳೆಯದ ಎಣ್ಣ ವಾರ ವಾರ ದಿನ ಎಣ್ಣ ಮಂಗಳ ವಾರ ದಿನ ಎಣ್ಣ ಆಕಳಕ್ಕ ಯುವದಕ್ಕ ಆರಣಕ ಓತಿನಂದರೆ ಬ್ಯಾಡಮ್ಮೋ ನನ್ನ ತಂಗಿ ಹರಾಣ ಒಳಗ ನೀರ ಕಾಣದ ಮರಣ ಆಗುತ್ತಿದ್ದಿ ನೀರ ಕಾಣದ ಸಾಯುತ್ತಿದ್ದಿ ಹೋಗು ಬ್ಯಾಡ ತಂಗಂದರೆ ಅಣ್ಣ ನೀ ಹೇಳಿದ ಮಾತನ ಕೇಳಲಿಲ್ಲ ಅಣ್ಣ ಹೇಳಿದ ಮಾತು ಕೇಳಲಾರ ಅವರ ಮತ್ತಾಯಿ ಬೆಳೆ ಬಚ್ಚಲಗ ಬಂದು ಗಂಗಾರಿ ಜಳಕ ಮಾಡಿಕೊಂಡ ತಾಯಿಯ ಬಣ್ಣದ ಶೀರು ಊಟ ಕಂಡು ಬಣ್ಣದ ಕುಸ ತೊಟ್ಟ ಕಂಡು ಉಡೆ ತುಂಬ ಉಡೆ ಭಂಡಾರ ಕಟ್ಟಿಕೊಂಡು 6 ದೊಡ್ಡ ಆಕಳಗೋಳು 7 ದೊಡ್ಡ ಎಮ್ಮಿಗೋಳು ಎಲ್ಲ ಇಣ್ಣ ಮಾಡಿಕೊಂಡು ಊರ ದಾಟಳ ನಮ್ಮವ್ವ ತಾಸಿಗೆ ನೀರದ ಮುಟ್ಟ ಆಯಿತು ನೀರದ ಹಮ್ ತಾಳಲಾರದ ಇಲ್ಲೇ ದೇಶ ಎಲ್ಲ ತಿರುಗಿದರೆ ಇಲ್ಲಿ ನೀರು ಸಿಗಲಿಲ್ಲ ಆರೆ ಹಣ ಒಳಗ ಇಂಡಿಯ ಕುರುಬರವ ಚೆನ್ನಯ್ಯ ಕುರಿಗಳ ಮೇಸತ್ತಿದ್ದ ಮಗನೇ ನಿನಗೊಂದು ನಮೋ ನಮಸ್ಕಾರ ಕಡನ್ನ ಉರುದು ಹೋಗಿ ಚಾರ ನೀರ ತಂದು ಕೊಡಂದರೆ ಕುರುಬರವ ಚೆನ್ನಯ್ಯ ಆರೆ ಹಣ ಒಳಗ ತಂಗಿ ನೀರೆಲ್ಲ ತರಲಂತಂದು ದೇಶ ಎಲ್ಲ ಅಡ್ಡಾಡಿದರೆ ಅಲ್ಲಿಗೊಂದರ ದಾರಿ ಹಾಲಿನ ಗುಂಡ ಕಂಡಿತು ಹಾಲಿನ ಗುಂಡ ಬೆಲಿಗೆ ಬಂದ ಮುತ್ತಲೆಯಲ್ಲಿ ಹರಕಂಡ ಸಣ್ಣ ಡೊಲ್ಲ ಕಂಡ ಅವನು ಓಡಿ ತುಂಬ ನೀರು ಕುಡದು ಡೊಲ್ಲನ್ ತುಂಬ ನೀರು ತುಂಬಿಕೊಂಡು ಮುಂದಕ ಮುರಜ್ಜೆ ಬಂದ ಕೊಟ್ಟಂತ ಜಗದೀಶ ಕಣ್ಣಿಲನು ಓಡಿ ಈ ನೀರು ಒಯ್ದು ಕೊಟ್ಟರೆ ಅವರ ಮತ್ತಾಯಿ ಕುಡಿಕಳ ಈ ನೀರು ತಾಯಿ ಸವರ ಮನ ಕಟ್ಟಿ ಇಲ್ಲಿಗೆ ಮುಗಿದು ಹೋಗುತ್ತದ ಮುಂದಕ ಕಟ್ಟಿ ಚಾಗದಿಲ್ಲಂತ ಮುಗಿ ನೋಡಿ ಈ ಉಚಡಕಂಡು ಬಳಬಳ ಮಂತ್ರಿಸಿ ನೀರಿನ ಮೇಲೆ ಹೊಡೆದಗಳಿಗೆ ಮಾಡೋದ ಹಾರಿ ಕತ್ತಮ್ಮ ಮಾಯೋದಾರಿ ಕಪ್ಪೇನ ಮಣ್ಣುದಾರಿ ಕಪ್ಪಮ್ಮ ಇದು ಮಾಯಾದಾರಿ ಕಪ್ಪೇನ ನೀರಿನ ಮ್ಯಾಲೆ ಯಶವನೇ ತೆಪ್ಪಾಡತಿದ್ದಾದ ನೀರಿನ ಮ್ಯಾಲೆ ಶಿವನೇ ತೆಪ್ಪಾಡತಿದ್ದಾದ ಚೆನ್ನಯ್ಯೋ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ನೀರು ತಂದೀನಿ ಸವರಮ್ಮ ಗುರಿಯಮ್ಮ ಸವರಮ್ಮ ನೀರು ತಂದೀನಿ ನನ್ನಮ್ಮ ಎರಕ್ಕೆಯಾಗ ಬಿಡದಳ ಇರುವೆಲ್ಲೆ ಬಿಟ್ಟಳ ಕಪ್ಪು ಕಣ್ಣಿಗೆ ಬಿತ್ತು ಹೆಚ್ಚವ ನೀರ ತಂದಿದ್ದಿ ಹೆಚ್ಚವ ನೀರ ತಂದಿದ್ದಿ ಈ ನೀರಲ್ಲಿ ತಂದಲ್ಲೇ ಚೆಲ್ಲಿಬಾಂಡು ಸವರ ಮಾರಾಣ ಒಳಗ ನೀರು ಸಿಗದಿಲ್ಲ ನೀರು ಕುಡಮ್ಮ ಕಪ್ಪಿನ ಚಳಗ ಹಾಕಂದರೆ ಕಪ್ಪಿನ ಜನ್ಮ ಏರ್ತ ಹೋಗುತ್ತದ ಕಪ್ಪಿನ ಪಾಪ ತಪ್ಪಲಾರ್ದ ತಲುಗುತ್ತದ ಆ ನೀರು ಕುಡಿಯಿಲ್ಲಂತ ಕೈ ಹಳ್ಳೂರು ವಾಪಸ್ ಕೊಟ್ಟುಗಳಿಗೆ ನೀರು ಕೈ ಹಾಕಿಡ ಕಂಡು ಮುಂದಕ ಮುರಜ್ಜಿ ಬಂದ ಕೈ ಆಗ ನೀರು ಮಾಯವಾದು ತಂಗಿ ಏಟು ಬರಬಾದ ಏಟು ಸತ್ಯವಾದ ನಮಗೆ ತಿಳಿದು ಬಂದಿಲ್ಲ ಆ ಓತಿನ ತಾಯಂತ ಅವನು ಊರಿ ಹೊಂಟು ಸವರ ತಾಯಿ ನೀರ್ದಾಮ ತಾಳಲಾರದ ಹಿಂಗೇ ವೆಂಕಟರಮಣ ಊರಿಗಾರ ಮಕ್ಕಳ ದೊಡ್ಡ ನೀನು ಪಂಚಿ ತಾಕು ನೀನು ಪಂಚಿತ ಕುಡದರಿ ನನ್ನ ಜನ್ಮ ಉಳಿತದ ನನ್ನ ಪ್ರಾಣ ಉಳಿತದ ತಂಗಿಯ ನನ್ನ ಪಂಚಿತ ನೀವು ಕುಡದರಿ ಇಳದೊಂದು ದೂರ ಬರುತ್ತದ ಇಳದೊಂದು ಮಾತು ಬರುತ್ತದ ಚಾಡಲಿದ ನಿನ್ ಜನ್ಮ ಹೋಗ್ತದ ಬ್ಯಾಡಮ್ಮ ನನ್ನ ಪಂಚಿತ ಕುಡಿ ಬ್ಯಾಡ ಬ್ಯಾಡಂದ್ರೆ ಕುಡಿತೀನಿ ಬಸವಣ್ಣ ನೀ ಕುಡಿ ಅಂದ್ರೆ ಕುಡಿತೀನಂತ ಒಗ್ಗಿಯ ಒಗ್ಗಿಯ ಬಂದಾಳ ತಾಯಿಯ ಬಗಿಸಿ ಹೊಟ್ಟಾಳ ಬಗ್ಗಿ ಬಗ್ಗಾಳ ತಾಯಿ ಬಗಿಸಿ ಹೊಟ್ಟಾಳ ಬಗಿಸಿ ತುಂಬಾ ಬಸವಣ್ಣ ಪಂಚಿಗೆ ಹಾಕ್ಯಾಳ ಬಗಿಸಿ ತುಂಬಾ ಬಸವಣ್ಣ ಪಂಚಿಗೆ ಹಾಕ್ಯಾಳ ನಂಗ ನಂಗಳಾರದಾ ಹಸಿದ ಕೊಡಲು ಸುಮ್ಮನೆ ಹೋಗಬಾರ. ನಿನ್ನ ಕಟಿ ಇಲ್ಲಿಗೆ ಮುಗಿತದಂತಂದ ಉಗುರು ನೋಟಿ ಈ ಮಂತ್ರಿ ಯಾವಾಗ ಒಡೆದಗಳಿಗೆ ಹತ್ತು ನೋಟ ಓರಿಗರ ತಾಯಿನ ಒಟ್ಟಾಗ ಮೂಡಿತು. ಇದೇನು ಮಾಯ ಕಂಡಿತು, ಇದಂತ ಕರ್ಮ ಕಂಡಿತು. ಕುಂತ್ರಯ್ಯಳ ರಂಗ ಆಯಿತು, ಭದ್ರ ಕುಂದ್ರಲ ರಂಗ ಆಯಿತು. ದೇವರ ನಿನಗೇನು ಪಾಪ ಮಾಡಿ, ನಿನಗೆಂತ ಕರ್ಮ ಮಾಡಿ, ನನಗೆಂತ ಒತ್ತು ತನ್ನಂತಂದ ಮಾರೆಲ್ಲ ಸಣ್ಣ ಮಾಡಿಕೊಂಡು ಮಾರೆಲ್ಲ ಭಿನ್ನ ಮಾಡಿಕೊಂಡು ನನ್ನಮ್ಮ ದುಃಖ ಮಾಡಿ ಆ ದನಗಳ ಮುಂದೆ ಹಾಕಿಕೊಂಡು ಕಟ್ಟು ಊರಿಕೊಂಡು ಬಂದ. ಯಾವ ದುಡ್ಡು ಒಳಗೆ ದನಗಳು ಹೋಗಿಸಿ ಮನೆಗೆ ಬಂದರೆ ಏಳು ಮಂದಿ ಅಣ್ಣದವ್ರು ಮನೆ ಆಗಿಲ್ಲ. ಜೋಳ ಬಿತ್ತಲಾಕ್ ಹೋಗ್ಯಾರ ಹಿರಿಯತ್ತಿ ಕೃಷ್ಣಮ್ಮ ತಾವ್ರ ಮನೆ ಉಂಟು ಹೋಗ್ಯಾಳ. ಆ ತಾಯಿನ ಕಡೆಗೆ ಆರು ಮಂದಿ ಹತ್ತಿದವ್ರು ನೋಡಿ ಯಾಕಮ್ಮ ನಾದಿನಿ ಮಾರೆಲ್ಲ ಸಣ್ಣ ಮಾಡಿದ್ದಿ, ಯಾರನ್ನ ಹೊಡೆದ್ರ ಯಾರನ್ನ ಬೈದ್ರ ಯಾರು ಹೊಡೆದಿಲ್ಲ ಯಾರು ಬೈದಿಲ್ಲ ಯಾರಮ್ಮ ನಾದಿನಂತಂದು ಜಲ ಕರ್ಕೊಂಡು ಬಂದು ತಾಯಿ ಜಳಕ ಮಾಡಿಸಿ ತಾಯಿ ಸೀರು ಉಡೋ ಮುಂದ ಕಡೆಗೆ ಆರು ಮಂದಿ ಹತ್ತಿದವರು ತಾಯಿನ ಕಡೆಗೆ ನೋಡಿದ್ರು ಕುಂಬಳಕಾಯಿ ಕಂಡಂಗ ಸಾಯಿನ ಒಟ್ಟಿಗೆ ಕಂಡಾದ ಕುಂಬಳಕಾಯಿ ಕಂಡಂಗ ತಾಯಿನ ಒಟ್ಟಿಗೆ ಕಂಡಾದ ಪಾಪದ ಮಾತಾಡು ಬ್ಯಾಡ್ರಿ ಒಟ್ಟಾಗ ಮಗ ಕಡಿತ ಬಂದನ ಸರವಳ್ಳೆ ಮಾತು ತಾಯಂತ ಅವ್ರ ಮಾತವ್ರ ಮನುಷ್ಯ ಆಗಿಟ್ಕೊಂಡ್ರು. ನಡುವಿಲವ ನಾಗಿರೆಡ್ಡಿ ಮುಚ್ಚು ಬೈಲಾಕ ಮನೆಗೆ ಬಂದಂತ ಮೈದನಗ ರಂಗಚ್ಚಾಡು ಬೆಳತರ. ಓ ಮೈದನ ನಿಮ್ಮ ಹಾಲೆ ಮಣ್ಣ ಸರವರಿ ತಂಗಿ ಎಷ್ಟೋ ಪ್ರತಿವರ್ಷಣ ಮಗಳಂತ ಮನ್ಯಾಗ ಇಟಗಂಡ್ರಿ ಮನ್ಯಾಗ ಇಟಗಂಡ್ರೆ ತನ ಕಾಯ ಉಡವರಿ ಒಬ್ಬ ತಾಯಿ ಬಂದಾಳ ಗುರಿ ಕಾಯ ಚೆನ್ನೈಗ ಗರ್ಭಿಣಿಯಾಗಿ ಬಂದ ಅಂತ ಹಾಕಿ ವಲ್ಲಮ್ಮ ನಮ್ಮ ತಂಗಿ ದೇವಲೋಕ ಒಳಗ ದೇವಗನ್ನಗಿದ್ದಂಗ ನಾಗಲೋಕ ಒಳಗ ನಾಗನ್ನಗಿದ್ದಂಗ ಅಂತ ಪತಿ ವೃತ್ತ ಎಡಮಗಳು ಕೀಳಾರದ ನಮ್ಮತ್ಯಾಗ ಆಕೆನೆ ದೇವರು ಆಯಮ್ಮ ದೇವರಾಗಿ ನಿಂದಿರ್ತಾಳ ಅಂತ ಕೆಲಸ ಮಾಡಾಕಲ್ಲ. ಅಪ್ಪ ಮೈದನ ನಾ ಸುಳ್ಳ ಆಡ್ತೀನಿ ಏನು, ನನ್ನ ಮಗಳಾಗ ಐದು ವರ್ಷ ಕೂಸಾದ ನನ್ನ ಮಗಳು ತೆಲಿ ಹೊಡೆದು ಹೇಳಿಕೊಡ್ತೀನಂತ ಆಯಮ್ಮ ತೆಲಿ ಹೊಡೆದು ಹೇಳಿಕೊಟ್ಟರೆ ಗಡಸು ಮಕ್ಕಳಿಗೆ ಏನು ಗೊತ್ತು ಇದ್ರೆ ಇದ್ದ ಅದು ಹೆಣ್ಮಕ್ಕಳ ಮಾತು ಹೆಣ್ಮಕ್ಕಳು ಗೊತ್ತಂತ ಅಷ್ಟೇ ತಿಳ್ಕಂಡ. ಓ ಅತ್ತಿಗಿದವರೇ ನಿಮ್ಮ ಕಾಲು ಬೀಳ್ತೀನಿ, ತಂಗಿನ ಕಡಿಲಾಕ ಒಂದು ಕತ್ತಿವಿಲ್ಲ ಒಂದು ಚಾಕುವಿಲ್ಲ ಇದರಲ್ಲಿದ ಕಡಿಲಿ ತಾಯ ಆಯಮ್ಮನ ಜನ್ಮಕ ಬಚ್ಚಿಟ್ಟಿವಿ ನಾವಂತಂದು ಬಂಗಾರ ಪುಡುಬಾಕ ತಂದು ಕೊಟ್ಟು ಪುಡುಬಾಕ ತಗಂಡ ಕಾಯಿ ಕರ್ಪುರ ಕೊಟ್ರು ಕಾಯಿ ಕರ್ಪುರ ತಗಂಡ ಹೊಲಕೊಂಟು ಇವ್ರ ಆರು ಮಂದಿ ಅತ್ತಿಗಿದವರು ಅವಸರಲಿದ್ದ ಅಡಿಗೆ ಮಾಡಿ ಓಡು ಬುಟ್ಟಿ ಒಳಗ ತುಂಬ ಬಾರಮ್ಮ ನಾದಿನಿ ನನಗೊಂದು ನಮೋ ನಮಸ್ಕಾರ. ಏಳ ಮಂದಿ ಬಣ್ಣದವರು ಜೋಳ ಬಿತ್ತಲಾಕ ಹೊಂಟು ಹೋಗ್ಯಾರ ಒಳಕ ಹೊಂಟು ಹೋಗಿ ನೀವು ಬುಚ್ಚಿ ಕೊಟ್ಟು ಬಾ ಅಂತಂದು. ಯಥಾರ್ಥ ಹೆಣಮಗಳು ಹೊಲ ನೋಡಿಲ್ಲ ಹೊಲ ದಾರಿ ನೋಡಿಲ್ಲ ನಾ ಎಕ್ಕಡ ಹೋಗಿಲ್ಲ ಅಮ್ಮತ್ತಿ ನಾವು ತೋರಿಸಿ ಕೊಡಿತೀವಂತ ಆ ತಾಯಿ ಬಂದು ನಿಂತರೆ ಮಣ್ಣದವ್ರಿಗೆ ನಾವು ಹೋಯ್ತೀನಿ ನನಗೆ ಏನು ಭಯವಿಲ್ಲಂತ ಮೇಲೆ ಬುಚ್ಚಿ ಒತ್ತ ಕಂಡು ಊರಿಂದ ಬಂದು ದಾರಿ ಬಿಡ ಕಂಡು ಹೋಗು ಹೋಗ್ತದಂತಂದು ದಾರಿ ತೋರಿಸಿ ಅಮ್ಮನವ್ರು ಹಿಂದಕ್ಕೆ ಬಂದ್ರು ಎಲೆ ಮ್ಯಾಲೆ ಹುತ್ತು ಹೊತ್ತಕೊಂಡು ನನ್ನ ತಾಯಿ ಸವರಮ್ಮ ಒಟ್ಟಿಗೆ ದಾರಿ ನಡಕಂತ ಹಣದೋರ್ ಬೆಲಿ ಹೆಂಗ ಬರುತ್ತ ಒಂದಗಾವಾದ ಬಂದಾಳಮ್ಮ ಒಂದಗಾವಾದ ಬಂದಾಳಮ್ಮ ಅಣ್ಣದವರೇ ಮ್ಯಾಲೆ ಮಣ್ಣ ಸರವರಿ ಮ್ಯಾಲೆ ಕಲ್ಲಾಕರಿ ಬರಪ್ಪ ನನ್ನ ಬುತ್ತಿಳು ಸರಿ ಅಣ್ಣತ್ತಿ ಉರಿತದ ನನ್ನ ಬೆನ್ನರಿಲ ಕಟ್ಟದ ಬರ್ರಿ ಅಂತ ಅಣ್ಣದವ್ರು ಕುಚ ಹೊಡೆದ್ರು. ಅಣ್ಣದವ್ರಿ ಕುಚ ಹೊಡೆದರೆ ಆರು ಮಂದಿ ತಮ್ಮದವರು ಅಣ್ಣನ ಕಡಿಗೆ ನೋಡಿದ್ರು ಹಿರಿಯಣ್ಣ ರಾಮರೆಡ್ಡಿ ಹೊಲದಾಗ ಇದ್ದರೆ ತಂಗಿನ ಕಡಿಗೊಡ್ಸದಿಲ್ಲ ಅಣ್ಣಗಪ್ಪ ಆಶೆ ಮಾಡಮಂತಂದು ಅಣ್ಣ ನಿನಗೆ ನಮಸ್ಕಾರ ಮಾಡ್ತೀವಿ, ನೀರಿನ ಕೊಡಪ ಅಂತ ತಗೊಂಡು ಹೋಗಿ ಸಮುದ್ರಕ್ಕೆ ಹೋಗು, ನೀರು ತುಂಬಿಕೊಂಡು ಬಾ, ತಂಗಿ ಬುತ್ತಿ ತಂದ ಎಲ್ಲ ಅರ್ಕುತ್ತು ಊಟ ಮಾಡಬಂದು ಬೇರೆ ಒಳ್ಳೆ ಮಾತಂತಂದು ನೀರಿನ ಕೊಡಪ ಅನ್ನ ತಕ್ಕಂಡು ಒಳಗೆ ಹೊಂಟು ಹೋದ. ಆರು ಮಂದಿ ಅಣ್ಣದವರು ಬಂದು ಅಡ್ಡ ನಿಂತ ಕಂಡು ತಂಗಿ ಸವರಮ್ಮ ಮಾಡಿ ತಪ್ಪು ತಪ್ಪಲಾರಂಗ ಹೇಳು, ಬುತ್ತಿ ಬಿಳಿಸ್ತು ಅಂದರೆ ಆ ತಾಯಿ ನೋಡಿ ನಾ ಅಲ್ಲದ ಕೆಲಸ ಮಾಡಿಲ್ಲ, ಅವರ ಬುದ್ಧಿ ಮಾಡಿಲ್ಲ. ಸರವಳ್ಳ ಮಹತ್ತು ಅಂಟಾಗ ಮಗ ಎಕ್ಕಲ್ಲಿದ ಬಂದ ಊರಿ ಪಂಚಿತ ಕುಡದಕ್ಕ ಮುತ್ತಿ ನೋಟು ಊರಿಗರ ಹೊರಗೊಟ್ಟಿ ಆಗ ಬಿದ್ದದ. ಆ ತಾಯಿನ ಬುತ್ತಿ ಇಳಿಸಲಿಲ್ಲ, ಸುಟ್ಟು ಬಂದು ಅಪ್ಪನ ಕೆಳಗ ಒಕ್ಕಟ್ಟು ಅಪ್ಪನ ಕೆಳಗ ಒಕ್ಕಟ್ಟು ಹಿಂದಿಗೆ ತಿರುಗಿ ಹೋಗುತ್ತಿದ್ದು. ಹೋಗೋ ಮುಂದಗಡಿಗೆ ಮಾನಿನ ಕಾಲು ಬೀಳ್ತೀವಿ, ಹೋಗೋದ ನಾಯವಲ್ಲ, ಹೋಗೋದ ಧರ್ಮತಲ್ಲ, ಬಿಳಿದು ಹೋಳ ಬಿತ್ತಲ ಆಗ ಬಂದು ಹೊಲದಾಗ ಏನಾದ ಬಂಗಾರ ಮಶಮ್ಮನ ಗುಡಿ ಆ ಗುಡಿಗೆ ಪೂಜೆ ನಮಸ್ಕಾರ ಮಾಡಿ ನೀವು ಹೊಂಟು ಹೋಗು ತಾಯ. ಯಪ್ಪ ನಾ ಕಾಯಿ ತಂದಿಲ್ಲ, ಕರ್ಪೂರ ತಂದಿಲ್ಲ, ನಾವು ತಂದಿವಮ್ಮ ತಂಗಿ ಅಂತಂದು ಕಾಯಿ ಕರ್ಪೂರ ಉಡಿಯಾಗಿಟ್ಟು ಒಂದು ಭವಿಷ್ಯದ ವಿಳೆಗಾಯ್ಕೊಂಡು ನಟ್ಟ ಗುಡಿಬೆಲಿಗೆ ಬಂದು ಆ ದೇವರು ತೊಳೆದು ಕಾಯಿ ಹೊಡೆದು ಕರ್ಪೂರ ಸುತ್ತು ನನ್ನ ಮಕ್ಕಡಕ್ಕಾಗಿ ನಿಂತ ಕಂಡಳು. ಆರು ಮಂದಿ ಅಣ್ಣದವರು ಬಗ್ಗಿ ನಮಸ್ಕಾರ ಮಾಡಿದ್ರು. ಸವರಮ್ಮ ತಾಯಿ ಬಗ್ಗೇ ಬಗ್ಗಲಾರ್ದ ಆ ತಾಯಿ ಬಗ್ಗಿ ನಮಸ್ಕಾರ ಮಾಡುತ್ತಿದ್ದಾರೆ. ಯಪ್ಪ ತಾಯಿ ಮುಂದ ಮೂವರು ಮುಂದ ಮೂವರು ಆರು ಮಂದಿ ಅಣ್ಣದವರು ಮುಂದ ಮೂವರ ನಿಂತಾರ ಕೆಳಗ ಜೈಟಿಗೆ ಹೊಡೆದು ಗಳಿಗೆ ಹಿಡುಬ ಹಾಕು ಕೈ ಆಗಡ ಕಂಡು ಹೇಳುತ್ತ ಊಡತ ಬಂದು ಹಿಂಡಿಗೆ ಬೆಲೆ ಒಂದೇ ತಿವ್ರ ತಿವ್ರ ಪರ್ರ ಒಟ್ಟಿ ಸೀಳಿದ ಮಿಚ್ಚಿ ನೋಟು ಓರಿಗರ ಆರಿ ಹೊರಗ ಬಿದ್ದದ. ಅಂಬೋ ಅಂತ ಒದರುತ್ತದ ತಾಯಿನ ಸುತ್ತ ತಿರುಗುತ್ತದ ಅಂಬೋ ಅಂತ ಒದರುತ್ತದ ತಾಯಿ ಸುತ್ತ ತಿರುಗುತ್ತದ. ನಾವು ಕೇಳಲಿಲ್ಲ ತಂಗಿ ಹೇಳಿದ ಮಾತು ನಿಜವಾಯಿತು ನೋಟು ಓರಿಗರ ಒದರುತ್ತದ ತಿರುಗುತ್ತದ. ತಂಗಿ ನಿನ್ನ ಕಾಲು ಬೀಳ್ತೀವಿ ತಂಗಿನಂತ ಯಾರು ಕರೆಯಮ್ಮ ನನ್ನಮ್ಮ ಸವರಮ್ಮ ಹಬ್ಬ ಅಂತ ನಮಗ ಇಲ್ಲ ಹಿಂಡಿ ಬಂದ್ರೆ ನಮಗವಿಲ್ಲ ಯಾರು ಎಲ್ಲಿಗೆ ನಾವು ಹೋಗಮು ತಂಗಿ ಅಂತ ಕರೀಲ್ಯಾಕ ನಮಗಿಲ್ಲದಂಗಾಯಿತಲ್ಲ ಎಂಡ್ರ ಮಾತು ಕೇಳಿ ಜನ್ಮ ಹೊಡೆದಿವಿ ಪ್ರಾಣ ತಿಂದಿವಿ ಯಾತಿರಂದ್ರವಿಲ್ಲ ತೀರಂದ್ರವಿಲ್ಲ ಹಾವು ತಂಗಿ ಕಳಕಂಡಿವಂತಂದು ತಂಗಿನ ಕಾಲ ಮೇಲೆ ಬಿದ್ದು ಮತ್ತೆ ಗೋಟ ಕಣ್ಣೀರಿ ತೆಗೆದು ಆರು ಮಂದಿ ದಾಟಿ ಹೋಗುತ್ತಿದ್ದರು. ಹತ್ತುಗಳಿಗೆ ದೇವ್ರ ಆಗಿ ನಿಂತಳು ಬಂಗಾರದ ಗೊಂಬೆ ಆಗಿ ನಿಂತು ಉಡಿ ತುಂಬಾ ಉಡಿ ಬಂಡ ಹಾಡ್ಕಂಡು ಅಣ್ಣದವರಿಗೆ ಅಡ್ಡ ಬಂದು ಅಣ್ಣದವರೇ ನನ್ನ ಜನ್ಮ ತಿಂದು ಯೋಧಕ್ಕೆ ಹೋಗುತ್ತೀರ ಹೋಗೋದ ನ್ಯಾಯವಲ್ಲ ಹೋಗೋದ ಧರ್ಮತಲ್ಲ ಸಂಸಾರ ಜಿಂದಗಾನ ಮಾಡಬೇಡ ಅಂತ ಹಿಡಿಕೆ ನೋಡ ಬಣ್ಣ ತುಂಬಿ ಮಂಡಾರ ಬಡ ಕಂಡು ಯಾವ ಕಾರ ಹೊಡೆದು ಆರು ಮಂದಿ ಅಣ್ಣ ದೋರಾಗಿ ತಂಗೆಯನ್ನ ಆರು ಮಂದಿ ಅಣ್ಣದವರಿಗೆ ತಂಗಿ ಚೆಲ್ಲಿ ಬಿಟ್ಟಾಳ ಆರು ಮಂದಿ ಅಣ್ಣದವರಿಗೆ ರಕ್ತ ಕಾರಿ ಸಂದಾರ ಆರು ಮಂದಿ ಅಣ್ಣದವರಮ್ಮ ರಕ್ತ ಕಾರಿ ಸತ್ತಿದಾರ ರಕ್ತ ಕಾರಿ ಕಂಡಾರ ಅವ್ರ ಪ್ರಾಣ ಬಿಟ್ಟಾರ ರಕ್ತ ಕಾರಿ ಕೊಂಡಾರ ಅವರೇ ಪ್ರಾಣ ಬಿಟ್ಟಾರ ಹಿರಿಯಣ್ಣ ಆರಾಮರೆಡ್ಡಿ ನೀರು ತಗೊಂಡು ಬಂದಾರ ಹಿರಿಯಣ್ಣ ಆರಾಮರೆಡ್ಡಿ ನೀರು ತಗೊಂಡು ಬಂದ ಬಂದಾನ ಹೊಲದಾಗ ನಿಂತಾನ ಉಳಿದ ಬಂದಾನ ಹೊಲದಾಗ ನಿಂತಾನ ಹೊಲದಾಗ ನಿಂತ ಪಾಡ ನಿಂತು ನೋಡಿದರೆ ಆರು ಮಂದಿ ತಮ್ಮದವರು ಸತ್ತರ, ತಮ್ಮದವರು ಸತ್ರು ಪರ್ವಾಹನಿಕಿಲ್ಲ, ತಂಗಿಯ ಕೊಡುವುದು ಅಂತಂದು ಅರಾಡಿ ತಿರುಗುತ್ತನ, ಅಡ್ಡಿ ಆಡಿ ದುಃಖ ಮಾಡುತ್ತನ. ದಕ್ಷಿಣ ಮಾಡಿ ಓಜಮ್ಮ, ಹೊರದೇಶ ಮಾಡಿ ಓಜಮ್ಮ, ಎಕ್ಕಡ ಓದಿ ತಂಗಿ ಅಂತ ದುಃಖ ಮಾಡುತ್ತನ. ದುಃಖ ಮಾಡೋ ಹಣ್ಣಗ ಎದುರಾಗಿ ಬಂದು, ಅಣ್ಣ ನೀ ದುಃಖ ಮಾಡು ಬೇಡ, ನೀ ಚಿಂತೆ ಮಾಡು ಬೇಡ, ಆದರ ಮಾಡಿರಂತ ನನ್ನ ಜನ್ಮ ಅವ್ರು ತಿಂತಾರ, ಅವ್ರ ಜನ್ಮ ನಾ ತಿಂದಿನಿ, ಇದೇನ ತಪ್ಪಲ್ಲ, ನಿನ್ನ ಜನ್ಮಕ ನನ್ನ ಜನ್ಮ ಆದ, ನೀ ಯಾಕ ದುಃಖ ಮಾಡುತ್ತಿದ್ದಿ. ತಂಗಿನ ಒಂದು ಬಗಲಾಗೈತಿಯೋ ಆ ತಂದೆ ಊರಿ ಬಸವಣ್ಣ, ಅದೊಂದು ಬಗಲಾಗ ಬೆಳೆ ನೀರು ಸಂಗಾಟ, ಊರಿ ಹೊಂಟೋಗಿ ಊರ ಮುಂದ ಹೊಸರುಗಡೋ ಬುಡುಕ, ನನ್ನ ಗುಡಿ ಕಟ್ಟಬೇಕು, ಗುಡಿ ಒಳಗ ನನ್ನ ಹೊಂದಸಬೇಕು, ನನ್ನ ಜಾತಿರಿ ನನ್ನ ಸೇವ ನೀ ಮಾಡಬೇಕಂತ ಅಣ್ಣಗ ಏಳು ಪಟ್ಟಾಳ ಸವರ ಗಿಡದ ಹುಡುಕ ಮಂಗಳವಾರ ದಿನ ತಂಗಿನ ಗುಡಿಗೆ ಬುನಾದ ಹಾಕಿ ದೊಡ್ಡ ಬೆಳಗಾನ ಅಣ್ಣ ಒಬ್ಬನೇ ಕುಂತ ಕಂಡು ಆ ತಾಯಿನ ಗುಡಿ ಕಟ್ಟಿದ. ತಾಯಿನ ಗುಡಿ ಕಟ್ಟಿ ಬಂಗಾರಿ ಗುಡಿ ಒಳಗ ತಾಯಿನ ಹೊಂದಿಸಿಬಿಟ್ಟ. ಬಸವಣ್ಣಗೊಂದು ಗುಡಿ ಕಟ್ಟಿದ, ಬಸವಣ್ಣನ ಹೊಂದಿಸಿದ. ಆ ತಾಯಿನ ಸೇವೆ ಮಾಡುತ್ತಾನ, ತಾಯಿನ ಪೂಜೆ ಮಾಡುತ್ತಾನ. ಹಿಂದೆ ಹಿರಿಯತ್ತಿ ಕೃಷ್ಣಮ್ಮ ತಾವ್ರ ಮನೆಯಿಂದ ಹೊಡೆ ಬಂದು ಉಳಿಯಾಡಿ ದುಃಖ ಮಾಡುತ್ತಾರ. ಅತ್ತೆಗೆ ನೀ ದುಃಖ ಮಾಡು ಬೇಡ, ನೀ ಚಿಂತೆ ಮಾಡು ಬೇಡ, ನೀ ಇಬ್ಬರದ ಗಂಡ ಹೆಣತಿ ನನಗ ತಾಯಿ ತಂದಿ, ನೀ ಇಬ್ಬರು ಇರಬೇಕಂತಂದು ಸೇವ ಮಾಡುತ್ತಿದ್ದರೆ ಅಣ್ಣ ನೀ ಒಬ್ಬನೇ ಪೂಜೆ ಮಾಡಿದರೆ ನನಗೊಪ್ಪದಿಲ್ಲ ಉಮರದಿಲ್ಲ ಊರಾಗ ಹೋಗಿ ಬರೀತೀನಿ ಬೇಡಮ್ಮ ತಂಗಿ. ಇಲ್ಲ ಅಣ್ಣ ನೀ ಹೇಳಿದ ಮಾತು ಕೇಳದಿಲ್ಲ ಅಂತ ಮಠ ಮಠ ಮಧ್ಯ ಹಣ ಬಳಗ ಹುಡುಗಿಯಾಳೆ ಆಗಿ ಊರಾಗ ಒಕ್ಕಂಡು ಊರ ಗದ್ದಲ ಮಾಡ್ತಾಳ, ಬೇರೆ ಗದ್ದಲ ಮಾಡ್ತಾಳ. ತಾವ್ರ ಮನೆಗೆ ಬಂದಳು, ಆರು ಮಂದಿ ಬತ್ತಿಗಿದವರು, ತಾಯಿ ತೂಗಂತ ತೊಟ್ಲ ಒಳಗ ತೂಕಿ ಅಂತ ಕುಂತಾರಲ್ಲ ಅತ್ತಿದವ್ರಿಗೆ ಬಾಡ ನೋಡಿ ಅತ್ತಿದವರೇ ನಿಮ್ಮಾಲೆ ಮಣ್ಣು ಸರವಲ್ಲಂತ ಐರೊಳ ಕೈ ಹಾಕಡಕೊಂಡು ಬಳ ಬಳ ಮಂತ್ರಿಸಿ ಆರು ಮಂದಿ ಮ್ಯಾಲೆ ಹೊಡೆದವಳಿಗೆ ಆರು ಮಂದಿ ಅತ್ತಿಗಿದವರು ಆರು ಬಗ್ಷ ರಕ್ತ ಕಾರಿಕೊಂಡು ಆರು ಮಂದಿ ಅತ್ತಿಗಿದವರೇ ರೈತರ ಮಂದಿ ಯಾರಮ್ಮ ಮರಗಮ್ಮನ ಮಶಮ್ಮನ ತಾಯಮ್ಮನ ಯಾರಲ್ಲ ಹೊಸಾಗ ಸತ್ತಿನ ಒಕ್ಕಿಲಿಗೆ ಸೋರಮ್ಮ. ಆದ್ರೂ ಒಳ್ಳೆ ಮಾತು ತಾಯಿ ಬೇಡಿದಂತ ಹಾಗಾರ ಕೊಡುತ್ತೀವಿ. ಊರು ತಣ್ಣಗ ಮಾಡಂದರೆ ಊರೆಲ್ಲ ತಣ್ಣಗ ಮಾಡಿ ಮಂಗಳವಾರ ಇರಂಬೋದು ನನ್ನ ಪೂಜೆ ಹೋಳಿ ಊಟ ಮಾಡಬೇಕು. 66 ಸಣ್ಣ ಬ್ಯಾಟಿ, 33 ದೊಡ್ಡ ಬ್ಯಾಟಿ, 7 ಬಂಡಿ ತೆಂಗಿನಕಾಯಿ, 7 ಬಂಡಿ ನಿಂಬಿಕಾಯಿ, 7 ಬಂಡಿ ಕರಿಕುಂಬಳಕಾಯಿ, 7 ಬಂಡಿ ಕೊಬ್ಬಿನ ಗಡಿ ಕಂಡಗೆ ಕನ್ನ ಮಾಡಬೇಕು. 7 ಬೀಸಿ ಬಿಳಿಸಿರು ತಂದು ಜಗನ್ ಜೋತಿ ಹಚ್ಚಬೇಕು, ಕುಂಭ ಸುರುವ ಬೇಕು ಎಲ್ಲ ಹೇಳಿಕೊಟ್ಟು ಊರೆಲ್ಲ ಶಾಂತಿ ಆಯ್ತು. ಮಂಗಳವಾರ ದಿನ ಮನಿ ಮಾರಿ ಸಾರಿಸಿಕೊಂಡು ಆಯಮ್ಮನ ಪೂಜೆ ಹೋಳಿ ಊಟ ಆಯಮ್ಮ ಹೇಳಿದ್ದೆಲ್ಲ ತಂದು ಗುಡಿ ಮುಂದ ಕಡದು ಕಡದು ಕಡದು ಕಡದ್ರೆ ಹಾಕಿ ನನ್ನಮ್ಮ ತಿಂದಿ ಕೊಬ್ಬಿನ ಗಡಿ ತಂದು ಗುಡಿ ಮುಂದ ಬಂದಿರಿ ಹಾಕಿ ಕಂಡಗಕ್ಕೆ ಅನ್ನ ಮಾಡಿ ತುಂಬ ಸುರುವಿ ಬಿಳಿಸಿ ತಂದು ಜಗನ್ ಜೋತಿ ಹಚ್ಚಿ ಮಂಗಳವಾರ ದಿನ ತಾಯಿನ ಒಂದು ಹಜ್ಜಿ ಅವರಿನ ತಾಯಿನ ಒಂದು ಜಾತ್ರಿ ಅವರೇನ ಮಾಡ್ಯಾರ ತಾಯಿನ ಒಂದು ತೇರಿನ ಊರು ಮಂದಿ ಮಾಡ್ಯಾರ ತಾಯಿನ ಒಂದು ತೇರಿನ ಊರು ಮಂದಿ ಬೆಳಗಾರ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾರ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾರ ನನ್ನ ಕಡೆ ಮಂದಿರ ಅವರೇನ ಬಂದಾರ ಸುತ್ತನ ಕಡೆ ಮಂದಿಯಮ್ಮ ಅವರೇನ ಬಂದಾರ ಅವಳ ತಾಯಿ, ನನ್ನ ತಾಯಿ ಸವರಮ್ಮ. ತಾಯಿ ನೋಡಿವೇನಂತ ಮೇಲುಗಡೆ ದೇಶ ಒಳಗೆ ನಾವು ಹೋದರೆ ನನ್ನ ಎತ್ತದೆಲ್ಲ ಪಾಲ್ಸದೆಲ್ಲ ಕೇಡ ತೆಳಗ ಹಣಿಗೆ ನಾವು ಹೋಯ್ತೀನಂತಂದು ಅವನ ಬರ್ತಿತ್ತ ಹಾಲು ಅಕ್ಕ ಗದ್ದು ಹಾಲ ಅಕ್ಕ ತಾಯಿ ಸೇರಿ ಕಂಡು ಊರಿಗೊಂದು ಗುಡಿ ಏನ ತಾಯಿ ಆಯಿತು ಬಾಳೆ ಎಲೆದಾಗ ಪೂಜೆ ಮಾಡ ಕಾಯಿ ಕರಪುರ ಬಾಳೆ ಎಲೆದಾಗ ಪೂಜೆ ಮಾಡರಿ ಕಾಯಿ ಕರಪುರ ಮಂಗಳಾರತಿ ಬೆಳಗರಿ ಶಿವಲಿ ಗಗನವತಿ ಪೂಜೆಗೆ ಮಂಗಳಾರತಿ ಬೆಳಗರಿ ಶಿವಲಿ ಗಗನವತಿ ಪೂಜೆಗೆ ತೆಂಗಿ ಬೆಳೆದಾಗ ಪೂಜೆ ಮಾಡರಿ ಕಾಯಿ ಕರಪುರ ತೆಂಗಿ ಬೆಳೆದಾಗ ಪೂಜೆ ಮಾಡರಿ ಮಂಗಳಾರತಿ ಬೆಳಗರಿ ಶಿವಲಿ ಗಗನವತಿ ಪೂಜೆಗೆ ಮಂಗಳಾರತಿ ಬೆಳಗರಿ ಶಿವಲಿ ಗಗನವತಿ ಪೂಜೆಗೆ ಮಂಗಳ. ಇದುವರೆಗೂ ಬುರಾ ಕತೆ ಸೌರಮ್ಮನ ಕಥಾ ಸನ್ನಿವೇಶ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಸಿಂಕ್ರಮ್ಮ ರಾಮತೀರ್ಥ ಮತ್ತು ಸಂಗಡಿಗರು. ಈಗ ಕೇಳೋಣ ಒಂದು ಕೃಷಿ ಹಾಡು. ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ ಹೆಚ್ಚು